ಈ ಕುರಿತು ಸಕಲೇಶ್ವರ ತಾಲೂಕು ಕುಣಿಗಾನಹಳ್ಳಿಯ ಪ್ರಗತಿಪರ ಕೃಷಿಕ ಎಚ್ ಎಸ್ ಧರ್ಮರಾಜ್ ಅವರೊಂದಿಗೆ ಸಂವಾದದ ಅಂತಿಮ ಭಾಗ ಬಿತ್ತರವಾಗಲಿದೆ. ಸಂದರ್ಶಕರು ಅರಕಲಗೋಡು ಬಿ ಮಧುಸೂದನ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಬಿತ್ತರವಾಯಿತು.